ಕಾಲನ್ನು ಜೋಡಿಸಿ ಬಂದು ನಮ್ಮನ್ನು ದಾರೆಂದು ಕೇಳುವನು ನೂರಿದ ವನರೈ ಗಂಭೀರ ಚಂದಿರ. ಓಹೋ ದೇವ, ನಮಗೆ ಸುಂದರ ಸಾರಥಿ ಸಾರಥಿ ಎನ್ನುವರು ತಾವುದಾರು ದೊರೆಯೇ ಕರ್ಪೂರದ ಉರಿಯೇ. ಸಾರಥಿ ನಾನು ದಾರೆಂದರೆ ಸಹಬ್ಬಾಸ್. ನೂರ ಒಂದು ಮಂದಿ ಕೌರವರು ತಲ್ಲಿದ್ರದ ರಾಷ್ಟ್ರನಿಗೆ ಜ್ಯೇಷ್ಠ ಪುತ್ರನೆಂದನು ಸಹಬ್ಬಾಸ್. ಸಿಂಹ ಪೀಠದ ಮೇಲೆ ಕುಳಿತುಕೊಂಡು ಸಮಾನದಿಂದ ರಾಜ ಪರಿಪಾಲನೆಯನ್ನು ಮಾಡುವಂತ ದುರ್ಯೋಧನ ಭೂಪಾಲನೆಂದು ತಿಳಿಯರೈ ಚಂದಿರ ಸಪ್ತಾದಿ ಚಂದಿರ. ದುರ್ಯೋಧನ ಭೂಪಾಲನಾದ್ರೆ ಬಹಳೇ ಸಹಜವಾಯಿತು, ಕುಳಿತಂತ ಜನರಿಗೆ ಬಹುರಮ್ಯವಾಗಿ ತೋರಿತು. ಸಹಬ್ಬಾಸ್, ತಮ್ಮ ಇರುವ ರಾಜಮಂದಿರವನ್ನು ಬಿಟ್ಟು ನೆರೆದಿರುವ ಈ ಸಬದ್ದಡಿಗೆ ಬಂದ ತಾತ್ಪರ್ಯವೇನ್ರಿ ಬುದ್ಧಿ? ಸಾರಥಿ, ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ, ಹೌದು ನೋಡ್ರಿ, ಆ ಮಂದಮತಿಯಾದ ಪಾಂಡವರನ್ನು ಸೂಜನಲ್ಲಿ ಸೋಲಿಸಿ ಅರಣ್ಯಕ್ಕೆ ಕಳಿಸಿರುವನು. ಸಹಬ್ಬಾಸ್, ಅರಣ್ಯದಲ್ಲಿ ಪಾಂಡವರು ಯಾವ ಸ್ಥಿತಿಯಲ್ಲಿದ್ದಾರೆ ಎಂಬುದನ್ನು ನೋಡುವುದಕ್ಕೆ ಬರೋಣವಾಯಿತಲ್ಲ ಈ ಸಾರಥಿ. ಅದೇ ಜಾಗೃತಿ ಬಂದ್ರೆ ಬಹಳ ಸಹಜವಾಯ್ತು, ಮುಂದೆ ನಮ್ಗೆ ಆಜ್ಞೆಯನ್ನು ಹೇಳಿದ್ರಿ ದೇವ. ಸಾರಥಿ, ನಿನಗೆ ಆಜ್ಞೆವೇನೆಂದರೆ? ಹೌದ್ರಿ. ಎನ್ನ ಇದ ಮಿತ್ರನಾದ ಕರ್ಣನನ್ನು ಅತಿ ಜಾಗ್ರತೆಯಿಂದ ಕರೆಸುವಂತವನಾಗಲ ಈ ಸಾರಥಿ. ಅತಿ ಜಾಗೃತಿ, ಏನು ಚಿಂತವಿಲ್ಲ ಕರೆಸ್ತೇವ್ರಿ ಬುದ್ಧಿ. ಬಂದವರು ತಾವುದಾರ ಸ್ವಾಮಿ ಹೋ ಹೋ ಎಂದು ವಿಚಾರಿಸುವೆ. ಚಟಸ್ಪಟ ದರ್ಪಟ ಧನುಧಾರಿ ಕಂದರ ಪದೋಳು ಲೆಟಲು ನೆನಸುತ್ತಲಿ. ಸಹಬ್ಬಾಸ್ಟ ಪ್ರಕಟ ಕರ್ತನಾಗಿ ಮಾತನಾಡಿಸುವ ಪಟು ಪಟನೆ. ಸಹಬ್ಬಾಸ್, ನೀನು ದಾವಣ ಸೇವಕ ಮಹೇಂದ್ರನೇ ಪಾವಕ. ಓಹೋ ದೇವ, ನಮಗೆ ಸುಂದರ ಸಾರಥಿ ಸಾರಥಿ ಎನ್ನುವರು ಯಾವುದಾರು ಪುಂಡ ಕಲಿ ಪ್ರಚಂಡ. ಸಾರಥಿ ನಾನು ದಾರಂದರೆ ಸಹಬ್ಬಾಸ್, ನಮ್ಮ ಮಾತೆಯಾದ ಕುಂತಿಯು ಭೋಜರಾಜರೆಂಬ ತಮ್ಮ ತಾತನ ಅನುಗ್ರಹದಲ್ಲಿರುವಾಗ ಸಹಬ್ಬಾಸ್ ದುರ್ವಾಸ ಮುನಿಯು ಮಂತ್ರವನ್ನು ಉಪದೇಶಿಸಿ ಅನುಗ್ರಹದಿಂದ ತಾಯಿ ಕುಂತಿಯು ನದಿಗೆ ಜಲವನ್ನು ತರಲಿಕ್ಕೆ ಹೋದಾಗ ಸಹಬ್ಬಾಸ್ ಮಂತ್ರ ಮನಪೂರ್ವಕ ಸೂರ್ಯನನ್ನು ಸ್ಪರ್ಶಿದ ಕ್ಷಣವೇ ಗರ್ಭಧಾರಿಯಾದಳು. ಹೌದ್ರಿ, ಪುರುಷನಿಲ್ಲದ ಪ್ರಸ್ತುತಿಯಾದನೆಂದು ಸೂರ್ಯನನ್ನು ಸ್ಪರ್ಶಿದ ಕ್ಷಣವೇ ಸಹಬ್ಬಾಸ್ ಘಟ್ಟ ಕಡಲೆಂದು ಬಿಸಿಲಿನಂತೆ ಕಿರಣದಿಂದ ಈ ಬಹುಮಂಡಲಿ ಕೇವಲ ಬಿದ್ದಿರುವೆ. ಸಹಬ್ಬಾಸ್ ಯಾರೈ ಸಾರಥಿ ರಾಜೇಂದ್ರ ಭೂಪತಿ ಸಹಸ್ರ ಸೂರ್ಯನ ಪ್ರಕಾಶದಂತೆ ಇದರಿಗೆ ಬಂದು ಎಲ್ಲನ್ನು ತರಕಿಸದೆ ಸಹಬ್ಬಾಸ್ ನದಿಯಲ್ಲಿ ನೂಕಿದ್ರಲ್ಲ ಶ್ರೀಹರಿ ಅಂತಃಕರಣದಿಂದ ಅಂಬಿಗಾಲನ ಹಂಬಲಿಸಿ ಬಂದು ಎಲ್ಲನ್ನು ಸಂಭ್ರಮದಿಂದ ಗಂಭೀರನಾಗುವರೆಗೆ ಬೆಳೆಸಿದನು. ಸ್ತನಾಗಿ ಪ್ರೀತಿಯಿಂದ ಪರಶುರ ಮನೆ ಬಳಿಗೆ ಹೋಗಿ ಶಾಸ್ತ್ರ ವಿದ್ಯೆಗಳನ್ನು ಕಲಿತು. ಸಹಬ್ಬಾಸ್ ದುರ್ಯೋಧನ ಮಹಾರಾಜರಿಗೆ ತಲೆಯನ್ನು ಬಾಗಿ ವೀರಾದಿ ವೀರರೋಳು ಮಲ್ಲ ಯುದ್ಧದಲ್ಲಿ ಪಾಂಡವರಿಗೆ ತಂಡವನ್ನು ಸಂರಕ್ಷಿಸಿ. ಸಹಬ್ಬಾಸ್ ಕವಚ ಕುಂಡಲವನ್ನು ಧರಿಸಿಕೊಂಡಂತ ಕರ್ಣ ಬಹದ್ದೂರನನ್ನು ತಿಳಿದ ಸಾರಥಿ ಅತಿ ಜಾಗೃತಿ. ಕರ್ಣ ಬಹದ್ದೂರನಾದ್ರೆ ಬಹಳ ಸಹಜವಾಯಿತು, ಮುಂದೆ ನಮಗೇನು ಆಜ್ಞಾ ಹೇಳಿದ್ರಿ ಬುದ್ಧಿ? ಸಾರಥಿ ನನಗೆ ಮುಂದೆ ಆತ್ಮವೇನಂದ ಏನಿರುವುದ್ರಿ? ಎಲ್ಲ ಒಡೆಯನಾದ ದುರ್ಯೋಧನ ಮಹಾರಾಜನು ದಾವಲಿರುವನು. ಸಹಬ್ಬಾಸ್ ಹೇಗೆ ತೋರಿಸಿಕೊಡುವಂತವನಾಗಲ ಸಾರಥಿ ಅದೇ ಜಾಗೃತಿ. ತಮ್ಮ ಬಲಭಾಗದಲ್ಲಿರುವರು ನೋಡಿಕೊಳ್ಳಿರಿ, ಎರಡು ಮಾತಾಡಿಕೊಳ್ಳಿರಿ. ನಮ ನಮೋ ರಾಜೇಂದ್ರನೇ ನಿಮ್ಮ ಪಾದಕ್ಕೆ ವಂದಿಸಿದನು. ಅಷ್ಟೈಶ್ವರ್ಯವಾಗಲಿ ಹೇಳುವಂತವನಾಗುವ ಅಂಗರಾಜನೇ ಮಹಾತೇಜನೇ. ಹೇ ರಾಜೇಂದ್ರನೇ, ಈ ವೇಳದಲ್ಲಿ ಎನ್ನನ್ನು ಕರೆಸಿದ ಕಾರಣವೇನು ಮತ್ತು ಗೈದರವರೇನು? ಸಹಬ್ಬಾಸ್ ನಿಮ್ಮ ಸೈನ್ಯದಲ್ಲಿ ಇರುವ ದ್ರೋಣು ಶಕ್ಲು ಇವರೇನಾದರೂ ನಿಂದೆ ಮಾತನಾಡಿರುವರೇನು? ತಡಿಯದನಿಗೆ ಅಪ್ಪಣೆಯನ್ನು ಕೊಟ್ಟರ ಜಡಮತಿಗಳೆಲ್ಲ ಶಳಿನಾಶವನ್ನು ಮಾಡಿ ಅಲ್ಲ ಖಡಗಕ್ಕೆ ಅವತನ್ನು ಕೊಡುವೆನು. ಸಹಬ್ಬಾಸ್ ಏನು ನಿತ್ಯ ರಾಜ್ಯ ರವಿಕೋಟ ದೇಶ ಕರ್ಣಬಹದ್ದೂರನೇ ಕೇಳು. ಸಹಬ್ಬಾಸ್ ನಮ್ಮ ಚತುರಂಗ ಮಾರ್ಬಲ್ಯವನ್ನು ಶೃಂಗರಿಸಿ ಸಿದ್ಧಪಡಿಸಿ ಆ ಅರಣ್ಯದಲ್ಲಿ ವಾಸಿಸಿರುವ ಕುಲ್ಲ ಪಾಂಡವರ ಎದುರಿಗೆ ಘೋಷಯಾತ್ರೆ ನಿಮಿತ್ತವಾಗಿ ಸಹಬ್ಬಾಸ್ ಹೋಗವಳು ನಡೆಯುವಂತವನಾಗು ಮಿತ್ರನೇ ಸರ್ವಕಾಲಕ್ಕೆ ಸ್ವತಂತ್ರನೇ. ರಾಜೇಂದ್ರನೇ ಮರಿಮೌಸದಿಂದ ಜೂಜಿನಲ್ಲಿ ಸೋಲಿಸಿ ಅವರನ್ನು ಅರಣ್ಯ

ಇವತ್ತಿನ ದಿವಸ ಏನು ಕಾರಣದಿಂದ ಇಲ್ಲಿಗೆ ಗಮಿಸಿರುವಿ? ಶಹಬ್ಬಾಸ್. ಜಾಗೃತಿಯಿಂದ ಪೇಳಬೇಕು ವನ ಪಾಲಿಕ ತುಂಟ ಬಾಲಕ. ಆಹೇ ಮಹಾರಾಜನೇ. ಶಹಬ್ಬಾಸ್. ಎಂತ ಮರಿ ಮೋಸಕ್ಕೆ ಒಳಗಾದೆನು? ಶಹಬ್ಬಾಸ್. ಹಸ್ತನಾವತಿ ಒಡೆಯನಾದ ದುರ್ಯೋಧನನು ಸರ್ವ ದಂಡದೊಂದಿಗೆ ಬಂದು ಶಹಬ್ಬಾಸ್ ನಮ್ಮ ವನವನ್ನೆಲ್ಲ ಹಾಳು ಮಾಡು ಹತ್ತಿದ್ದಾರೆ. ಆ ಕುಲ್ಲ ಕೌರವರನ್ನು ಕೊಲ್ಲುವುದಕ್ಕೆ ನಡೆಯುವಂತವರಾಗು ರಾಜ ರವಿಕೋಟಿ ತೇಜ. ಸಾರಥಿ, ಆ ದುಷ್ಟ ದುರ್ಯೋಧನನು ಬಂದು ನಮ್ಮ ವನವೆಲ್ಲ ಹಾಳು ಮಾಡುವನಂತೆ. ಸಸ್ಯಕ್ಕೆ ಆ ದುಷ್ಟನ ಸೈನ್ಯವನ್ನು ಸಂಹರಿಸುವುದಕ್ಕೆ ತಡ ಮಾಡದ ರಥವನ್ನು ಬಿಡುವಂತವನಾಗಲ ಸಾರಥಿ. ನಿಮ್ಮರುಂಡವನ್ನು ಹಾರಿಸಿ ಬಿಡುವನು. ಸುಮ್ಮನೆ ಶರಣು ಬಂದರೆ ನಿನಗೆ ಬಿಡುವೆನು. ಇಲ್ಲದಿದ್ದರೆ ನಿನ್ನ ಶಿರ ಹರಿವನು ಕಂಡೆಯ ಅದಮ ಮಹಾಬಂಡ. ಚಿತ್ರಸೇನೆ ಬಾಳಿಯ ನಳ್ಳಿನಂತೆ ತೋರುವ ನೀನು ನನಗೆ ಅವುತ್ತೆಲ್ಲ ಆಗಬೇಡ. ಹಾಗೆ ಬಂದಿದೆ ಹಾಗೆ ತಿರುಗಿ ಹೋಗುವಂತವನಾಗು ಚಿತ್ರ ಮಾಡುವನು ವಿಚಿತ್ರ. ಬಹದ್ದೂರ ಕರ್ಣನೇ ಕೇಳು. ಸಪ್ಪ ಇದು ಅಲ್ಲದೆ ಮತ್ತಾದ್ರೂ ಹೇಳುವನು ಕೇಳುವಂತ ಅದು ಏನಿರುವ ಜಾಗ್ರತೆಯಿಂದ ಬಗಳುವಂತ ಕಾಳಗವನ್ನು ಮಾಡದೆ ಎನ್ನ ಮೋಹನಾಸ್ತ್ರಕ್ಕೆ ಅಂಜಿ ಓಡಿ ಹೋದನು. ಎಲೈ ಸಾರಥಿ ರಾಜೇಂದ್ರ ಭೂಪತಿ, ಮತ್ತೆ ಯಾರಾದರೂ ಯುದ್ಧಕ್ಕೆ ಬರುವರಿದ್ದರೆ ಬರ ಹೇಳುವಂತವನಾಗಲ ಸಾರಥಿ. ಚಿಂತೆ ಹೇಳ್ತವ್ರಿ ಬುದ್ಧಿ. ಹೇ ಅಂದಕನ ಮಗನೇ ಶಹಬ್ಬಾಸ್, ಅಷ್ಟ ಐಶ್ವರ್ಯ ದುಂದಗಾರಿಕೆಯಲ್ಲಿ ತಿರುಗಾಡುತ್ತ ಬಂದು ಎನ್ನ ವನವನ್ನು ನಾಶ ಮಾಡಿದೆಯಾ ಮೂರ್ಖ? ಯಲ ಮೂರ್ಖನೇ, ಎಲೈ ಚಂಡನೇ, ನಿನ್ನನ್ನು ನಾಶ ಮಾಡುವುದಕ್ಕೆ ಯಮರೂಪದ ಶಸ್ತ್ರವನ್ನು ಬಿಡುವೆನು. ಸೈರಿಸಿಕೊಳ್ಳುವಂತವನಾಗಲ ದುರ್ಯೋಧನ ಮಾಡುವೆನು ಮರ್ದನ. ಎಲೈ ದುಷ್ಟ, ಹಮ್ಮಿನ ಮಾತುಗಳನ್ನಾಡುತ್ತೀಯ. ಶಹಬ್ಬಾಸ್, ಯುದ್ಧ ಮಾಡುವನಾದರೆ ನಿರ್ಧರಿಸು, ಯೋಚನೆಯನ್ನು ಮಾಡಬೇಡ. ಶಹಬ್ಬಾಸ್ ಶಹಬ್ಬಾಸ್, ಒಬ್ಬರಕ್ಕಿಂತ ಒಬ್ಬರು ಕೌರವ ಸೈನ್ಯದಲ್ಲಿ ಇಂತಹ ಕೆಲಸಕ್ಕೆ ಬಲು ಸಮರ್ಥರಿದ್ದಾರೆ. ಕಡ್ಡಿಯ ಮುಂದೆ ಕಡ್ಡಿಯನ್ನು ಕರೆದು ತೋರಿಸಿದಂತೆ ನನಗೆ ಅಂಧಕ ಮಗನೆಂದು ಆಡುವೆಯ. ಶಹಬ್ಬಾಶ್ ಶಹಬ್ಬಾಶ್. ಎಲೈ ಮೂರ್ಖನೇ, ಎಲೈ ಭಂಡನೇ. ಕರುಣನು ಸೋಲಿಸಿದನೆಂದು ಕಣ್ಣು ಕೆಂಪಗೆ ಮಾರಿ ಕಾಗಿಯಂತೆ ಕಂಗೆಟ್ಟು ಬರುತ್ತೀಯ. ಶಹಬ್ಬಾಶ್. ಎನ್ನಗಳ ಯಾರು ಪಟಕ್ಕೆ ಅಂತರಕ್ಷದಲ್ಲಿ ಇರುವ ದೇವತೆಗಳು ಭಯಗ್ರಸ್ತರಾಗುವರು. ಶಹಬ್ಬಾಶ್ ಶಹಬ್ಬಾಶ್. ನೋಡುವಂತವನಾಗಲ ಈ ಮೂಡ ಹೊರಗೆ ಬಂದಿತ್ತು ನಿನಗೆ ಕೇಳ. ಬಲಯಲೈ ಅದಮನಾದ ದುರ್ಯೋಧನನೇ ಕೇಳು. ಶಹಬ್ಬಾಶ್. ಹುಚ್ಚು ಹತ್ತಿದ ಸುನಕನಂತೆ ಎಚ್ಚರವಿಲ್ಲದೆ ಹಲಬಬೇಡ. ಎಲಾ ಭಂಡನೆ, ಎಲೈ ಚಂಡನೆ. ಎನ್ನ ಹಸ್ತದಿಲ್ಲೋ ಇರುವ ಮೋಹನಾಸ್ತ್ರದಿಂದ ನಿನ್ನ ಎರಡೂ ಕೈಗಳನ್ನು ಕಟ್ಟಿಯುಗಿವೆನು. ಜಾಗೃತಿಯಿಂದ ಯುದ್ಧಕ್ಕೆ ನಿಲ್ಲುವಂತವನಾಗು ಕೊಲ್ಲ ಗುರಿ ಮುರಿವೆನ. ಅಲ್ಲ ಎಲೈ ಚಂಡನೆ, ಎಲೈ ಭಂಡನೆ. ಇದುವಲ್ಲದೆ ಮತ್ತಾದರೆ ಯುದ್ಧ ಕೇಳುವಂತವನ ಅದೇನಿರುವುದು ಜಾಗೃತಿಯಿಂದ ತಿಳಿಸುವಂತವನಾಗು. ಯಾವ ಪುಂಡನು ಮದ್ವಿನಲ್ಲಿ ತಿರುಗುತ್ತಾ ಬಂದ ಪಾಂಡವರ ಮುಂದೆ ಬಂದು ತನ್ನ ಐಶ್ವರ್ಯವನ್ನು ತೋರಿಸಿ ಮತ್ತು ನಮ್ಮ ವನವೆಲ್ಲ ಹಾಳು ಮಾಡಿರುವನು. ಈ ಅದಮನನ್ನು ಥಟ್ಟನೆಯನ್ನ ಮೋಹನಾಸ್ತ್ರದಿಂದ ಈ ಭೂಮಿಗೆ ಕಟ್ಟಿ ಉರುಳಿಸಿರುವನು. ಎಲೈ ಸಾರಥಿ ರಾಜೇಂದ್ರ ಭೂಪತಿ, ಸದ್ಯಕ್ಕೆ ಈ ಅದಮನನ್ನು ಒಯ್ದು ಪಟ್ಟಣದಲ್ಲಿ ನೂಕುವಂತವನಾಗಲೈ ಸಾರಥಿ. ಆಗಿ ಜಾಗೃತಿ, ಏನು ಚಿಂತೆ ನೂಕ್ತವ್ರೆ.

ಗೊಬ್ಬರ ಹೊಲಕ ಹಾಕಬೇಕು, ಕುರಿ ಹಿಂಡು ಹೊಲದಲ್ಲಿ ನಿಲ್ಲಿಸಬೇಕು. ತಿಪ್ಪೆಯ ಗೊಬ್ಬರ ಹೊಲಕ ಹಾಕಬೇಕು, ಕುರಿ ಹಿಂಡು ಹೊಲದಲ್ಲಿ ನಿಲ್ಲಿಸಬೇಕು. ಕುರಿ ಹಿಟ್ಟಿ ಮಣ್ಣಲ್ಲಿ ಸೇರಿಸಬೇಕು, ಕುಂಟೀಲೆ ಚೆನ್ನಾಗಿ ಹರಗಬೇಕು. ಕುರಿ ಹಿಟ್ಟಿ ಮಣ್ಣಲ್ಲಿ ಸೇರಿಸಬೇಕು, ಕುಂಟೀಲೆ ಚೆನ್ನಾಗಿ ಹರಗಬೇಕು. ಬಯಲು ಸೀಮೆಯ ರೈತ ಬೆಳೆಯಾಗ ಸಜ್ಜಿ ಹಾಕಬೇಕು ಸರಿಯಾದ ಹೆಜ್ಜೆಯ. ಹೊರಬೇಕು ಬಹಳಷ್ಟು ಬಜ್ಜೆಯ, ಹೊರಬೇಕು ಬಹಳಷ್ಟು. ಇಳುವರಿಗೆ ಉತ್ತಮ ತಳಿಬೇಕು, ಬರರೋಗ ಕೀಟ ಎದುರಿಸು.